थ्रेशर, जुताई और बुआई की मशीनों को इस्तेमाल से पहले साफ करें। मशीनों के इस्तेमाल से पहले और इस्तेमाल के बाद हाथ साबुन से साफ करें। वाहनों, बोरियों, थैलियों और पैकिंग के दूसरे सामान की साफ सफाई पर भी खास ध्यान दें। खरीद केंद्र पर आने से पहले किसानों एवं श्रमिकों की जांच। खरीद केंद्रों पर भीड़ न लगाएं एवं किसानों को बारी बारी से बुलाएं। गोदामों पर खरीदी हुई फसल को लेने में शीघ्रता करें ताकि किसानों एवं श्रमिकों को रुकना ना पड़े। कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। किसान स्वस्थ रहें, तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿನ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ನೇರಳಗುಂಟೆಯ ಕೃಷಿಕ ಎಒ ಗೋಪಾಲ ಅವರೊಂದಿಗೆ ಸಂದರ್ಶನ, ನಂತರ ನೇಗಿಲ ಜಗಲಿ ಸರಣಿಯ 21ನೇ ಕಾರ್ಯಕ್ರಮದ ಮರುಪ್ರಸಾರ. ಇದರಲ್ಲಿ ಸಾವಯವ ಕೃಷಿಯ ಮಹತ್ವ ಕುರಿತು ದಾವಣಗೆರೆ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಎಎಸ್ ಪ್ರತಿಮಾ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ. ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700014242. ಈಗ ಕೇಳಿ ಕೃಷಿಯಲ್ಲಿನ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ನೇರಳಗುಂಟೆ ಕೃಷಿಕ ಎಒ ಗೋಪಾಲ ಅವರೊಂದಿಗಿನ ಸಂದರ್ಶನವನ್ನ. ನಮಸ್ಕಾರ ಗೋಪಾಲ ಅವರೇ. ನಮಸ್ತೆ ಸರ್. ಗೋಪಾಲ ಅವರೇ, ತಾವು ಕೃಷಿಕರು? ಹೌದು ಸರ್, ಕೃಷಿಕರು. ಎಷ್ಟು ವರ್ಷದಿಂದ ಕೃಷಿ ಮಾಡ್ತಿದ್ರೆ? ಸುಮಾರು ವರ್ಷದಿಂದ ಸರ್. ನಾವು ತಂದೆಯಿಂದ ಅಥವಾ ಅಜ್ಜಿಯಿಂದ ನಮ್ಮ ಕುಟುಂಬನೇ ವ್ಯವಸಾಯ ಕುಟುಂಬ ಸರ್. ಏನೇನು ಬೆಳೀತೀರಾ? ಈರುಳ್ಳಿ, ಹಸಿಮೆಣಸಿನಕಾಯಿ, ಮೆಕ್ಕೆಜೋಳ, ರಾಗಿ, ಶೇಂಗಾ, ತರಕಾರಿ ಬೆಳೆಗಳು ಬೆಳಿತೀವಿ ಸರ್. ಒಟ್ಟು ಎಷ್ಟು ಎಕರೆ ಹೊಲ ಇದೆ? ನಮ್ದು 8 ಎಕರೆ ಇದೆ ಸರ್. ನೀರಾವರಿ ಜಮೀನು 8 ಎಕರೆ ಇದೆ ಸರ್. ಬೆದ್ಲು? ಬೆದ್ಲು ಒಂದು 5 ಎಕರೆ ಇದೆ. ಬೆದ್ಲಲ್ಲಿ ಏನು ಬೆಳೀತೀರಾ? ಬೆದ್ಲಲ್ಲಿ ಶೇಂಗಾ ಬೆಳಿತೀವಿ ಸರ್. ಮಳೆಗಾಲಕ್ಕೆ? ಮಳೆಗಾಲಕ್ಕೆ ಶೇಂಗಾ ಬೆಳಿತೀವಿ ಸರ್. ತರಕಾರಿ ಬೆಳೆ ಬೆಳಿತೀರಿ, ಈರುಳ್ಳಿ ಬೆಳಿತೀರಿ, ರಾಗಿ ಬೆಳಿತೀರಿ ಹೇಳಿದ್ರಲ್ಲ, ಇವೆಲ್ಲ ಬೆಳೆಗಳ ಬೆಳಿಬೇಕಾದ್ರೆ ಭೂಮಿ ತಯಾರು ಮಾಡೋದು, ಯಾವ ಗೊಬ್ಬರ ಹಾಕ್ತೀರಿ, ಯಾವ ಟೈಮ್ನಲ್ಲೆಲ್ಲ ಭೂಮಿ ತಯಾರು ಮಾಡ್ಕೊತೀರಿ? ನಮ್ಗೆ ಹಸು ಎಮ್ಮೆಗಳು ಇದೆ ಸರ್, ದನದ ಗೊಬ್ಬರನ ಬಳಸ್ತಿದ್ದೀವಿ. ಈಗ ಸದ್ಯಕ್ಕೆ ದಯಾಂಶ ಅಂತ ಹಸರೆಲ್ಲ ಗೊಬ್ಬರ ಹಾಕ್ತಾರೆ, ಬೀಜ ತಂದಿದೆ ಸರ್. ಇವಾಗ ಅದನ್ನ ಚೆಲ್ಲಿ ಒಂದು 2 ತಿಂಗಳು ಆ ಗೊಬ್ಬರ ಹಾಕ್ತಲ್ಲ, ರೋಟೋಟು ವರ್ಷ ಹಸರೆಲ್ಲ ಗೊಬ್ಬರ ಮಾಡ್ಕೊತೀವಿ ಸರ್. ಈರುಳ್ಳಿಗಾಗಲಿ, ಹತ್ತಿಗಾಗಲಿ, ಬದನೆ ಗಿಡಕ್ಕಾಗಲಿ ಮುಂದಿನ ಬೆಳಗ್ಗೆ ಗೊಬ್ಬರ ಚೆನ್ನಾಗಿರುತ್ತೆ ಅಂತ ಗೊಬ್ಬರಕ್ಕೆ ಮಾಡ್ಕೊತೀವಿ ಸರ್. ದಯಾಂಶ ಅಂತ ಹಸರೆಲ್ಲ ಬೀಜ ಕೊಟ್ಟಿದೆ ಅವ್ನು ಸರ್. ಕೃಷಿಯಲ್ಲಿ ಏಕೆಂದ್ರೆ ಎಲ್ಲಿಂದ ತರ್ತಾರೆ? ನಾಯಕನಹಟ್ಟಿಯಿಂದ ತರ್ತೀವಿ ಸರ್. ರೈತ ಸಂಪರ್ಕ ಕೇಂದ್ರ ಐತಲ್ಲ, ರೈತ ಸಂಪರ್ಕ ಕೇಂದ್ರದಿಂದ ತರ್ತೀವಿ ಸರ್. ರಾಗಿ ಬೆಳಿತೀವಿ ಅಂತ ಹೇಳಿದ್ರಿ, ಆಮೇಲೆ ಈರುಳ್ಳಿ ಬೆಳಿತೀವಿ ಅಂತ ಹೇಳಿದ್ರಿ, ಯಾವ ರೀತಿ ಭೂಮಿ ತಯಾರು ಮಾಡ್ಕೊತೀರಿ? ಮೊದಲು ಕಲ್ಟಿವೇಟ್ ಹೊಡಿತೀವಿ ಸರ್, ಆಮೇಲೆ ಕುಂಟೆ ಹೊಡ್ಕೊಂಡು ಆಮೇಲೆ ಬೀಜ ಚೆಲ್ಲಕ್ಕೆ ಭೂಮಿನೆಲ್ಲ ಹಸು ಮಾಡ್ಕೊತೀವಿ ಸರ್. ಹಸು ಮಾಡ್ಕೊಂಡು ರೆಡಿ ಮಾಡ್ಕೊತೀವಿ ಸರ್. ಈಗ ದನ ಎಲ್ಲ ಇದಾವೆ ಅಂತ ಹೇಳಿದ್ರಲ್ಲ, ಕೊಟ್ಟಿಗೆ ಗೊಬ್ಬರ ಎಲ್ಲ ನಾವು ಹೊಲಕ್ಕೆ ಹಾಕ್ತೀವಿ ಅಂತ ಯಾವ ಸಮಯದಲ್ಲಿ ಹಾಕ್ತೀರ? ಮುಂಗಾರು ಟೈಮ್ನಲ್ಲಿ ಬೆಳೆ ಇಡಬೇಕಾದ್ರೆ ಗೊಬ್ಬರ ಏರಿ ಆಮೇಲೆ ಭೂಮಿ ರೆಡಿ ಮಾಡ್ಕೊಂಡು ಒಂದು 15-20 ದಿನದೊಳಗೆ ರೆಡಿ ಮಾಡ್ಕೊಂಡು ಬೀಜ ಚೆಲ್ಲಕ್ಕೆ ಬೆಳೆ ಇಡಕ್ಕೆ ರೆಡಿ ಮಾಡ್ಕೊತೀವಿ ಸರ್. ಎಷ್ಟಿದೆ ಇದು ದನ ಹಸು ಎಮ್ಮೆ? ಹಸು ಎಮ್ಮೆ ಎತ್ತುಗಳು ಸೇರಿ ಒಂದು 15 ಬರ್ತದೆ ಸರ್. 15 ದನ. ಮನೇಲಿ ಎಷ್ಟು ಜನ ಇದ್ದೀರಾ? ಮನೆಯಲ್ಲಿ ನಾವು 9 ಜನ ಇದ್ದೀವಿ ಸರ್. ಅಣ್ಣ ತಮ್ಮಂದ್ರೆ? ಅಣ್ಣ ನಮ್ಮ ಅಣ್ಣರೊಬ್ಬರು, ನಮ್ಮ ಅಣ್ಣನ ಸಂಸಾರ, ನಮ್ಮ ತಾಯಿಯರಿದ್ದಾರೆ. ಅಂದರೆ ಈಗ ಎಲ್ಲರೂ ಹೊಲದಾಗೆ ಕೆಲಸ ಮಾಡೋಂಥವ್ರು ಇದ್ದಾರೆ? ಎಲ್ಲರೂ ಹೊಲದಾಗೆ ಕೆಲಸ ಮಾಡ. ಕೆಲವೊಂದಕ್ಕೆ ಭಾಳ ಅನುಕೂಲ ಆಗುತ್ತೆ. ಅನುಕೂಲ ಆಗುತ್ತೆ ಸರ್. ತೀರಾ ಕೊಯ್ಲಿ ಟೈಮ್ನಾಗ ಲೇಬರ್ನ ಕಳೆಗೆ, ಕೊಯ್ಲಿ ಟೈಮ್ನಲ್ಲಿ ಲೇಬರ್ನ ಇಟ್ಕ ಕಳೆ ಕೆಲಸಕ್ಕೆ ಕೆಲಸಗಾರನ ಇಟ್ಕೊತೀವಿ. ಈಗ ರಾಗಿ ಬೆಳೆದಿದ್ವಿ ಅಂತ ಹೇಳಿದ್ರಲ್ಲ, ಎಷ್ಟು ಎಕರೆಯಲ್ಲಿ ಬೆಳೆದಿದ್ರಿ? ಈಗಿನ ರಾಗಿ ಹಾಕಿದ್ದೀವಿ ಸರ್. ಭೂಮಿ ಹಸು ಮಾಡೋಕ್ಕೆ ಲೇಟ್ ಆಯಿತು, ಅದಕ್ಕೆ ಈಗ ಒಂದು ತಿಂಗಳಾಗಿದೆ ಸರ್ ರಾಗಿ ಬಿತ್ತನೆ ಮಾಡಿ. ಬಿತ್ತನೆ ಮಾಡಿದ್ರ ನಾಟಿ ಮಾಡಿದ್ರ? ಚೆಲ್ಲಿದ್ದೀವಿ ಸರ್. ಚೆಲ್ಲಿದ್ದು ಸರ್. ಎಷ್ಟು ಎಕರೆಯಲ್ಲಿ ಹಾಕಿರ? ಒಂದು 3/4 ಎಕರೆಯಲ್ಲಿ ಹಾಕಿದ್ದೀವಿ ಸರ್. ಯಾವುದು ತಳಿ ಏನಾದರೂ ಗೊತ್ತಾ? ಇಲ್ಲ, ತಳಿ ಏನು ಗೊತ್ತಿಲ್ಲ. ಮನೆ ಬೀಜ ಎಲ್ಲಿಂದ ತಂದ್ರೆ? ಬೀಜ ಮನೆ ಬೀಜ ಮೊದಲು ನಾಯಕ್ನೆಟ್ಟಲ್ಲಿ ತಂದಿದ್ದೆ ಸರ್, ಅವೇ ಬೀಜನೇ ಕಂಟಿನ್ಯೂ. ಈಗ ಚೆಲ್ಲಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಆಮೇಲೆ, ಯಾಕಂದರೆ ಒಂದು ಕಡೆ ದಪ್ಪ ಅಂದ್ರೆ ಜಾಸ್ತಿ ಇದಾಗುತ್ತೆ, ಒಂದು ಕಡೆ ತೆಳುವಾಗುತ್ತೆ ಅಂತಾರೆ. ಹಳೆ ಭೂಮಿಗೆ ಏನಾಗುತ್ತೆ ಅಂದರೆ ಕಳೆ ಜಾಸ್ತಿ ಆಗುತ್ತೆ. ಹಳೆ ಭೂಮಿಗೆ ಬಿತ್ತನೆ ಮಾಡಿದ್ರೆ ಅನುಕೂಲ, ಎಡೆ ಹೊಡೆದು ಜಾಸ್ತಿ ಮಾಡ್ಕೊಳ್ಳೋದು. ಒಂದು ಸ್ವಲ್ಪ ಮರುಭೂಮಿಗಾದ್ರೆ ಹಸಿ ಮೇಲಿದ್ರೂ ಕಳೆ ತೆಗಿಯೋಕೆ ಅನುಕೂಲ ಆಗುತ್ತೆ ಸರ್. ಈ ಹಳೆ ನೆಲದಾಗಾದರೆ ನೀರು ಕಟ್ಟಿದ ಮೇಲೆ 5-6 ದಿನ ಆಗುತ್ತೆ ಕಳೆ ತೆಗಿಯೋಕ್ಕೆ. ಅದು ಆವಾಗ ಹುಲ್ಲು ರಾಗಿನ ಜೋರಾಗಿ ಬರುತ್ತೆ ಸರ್. ಹಳೆ ನೆಲಕ್ಕೆ ಬಿತ್ತನೆ ಮಾಡೋದೇ ಅನುಕೂಲ. ಗಡ್ಡೆ ಭೂಮಿಗೆ ಈ ದಿನ ನೀರು ಕಟ್ಟಿ ತಿರುಗ ದಿನವೂ ಕಳೆ ತೆಗಿಯೋಕೆ ಅನುಕೂಲ ಆಗುತ್ತೆ ಸರ್. ಈ ರಾಗಿ ಎಷ್ಟು ತಿಂಗಳು ಬೆಳೆ? 3.5 ತಿಂಗಳು ಬರುತ್ತೆ ಸರ್. 3.5 ತಿಂಗಳು ಬೆಳೆ ಚೆನ್ನಾಗಿರ್ತದೆ ಸರ್. ರಾಗಿನೂ ಮಳೆಗಾಲ ರಾಗಿ ಹಾಕ್ಕೊಂಡ್ರೆ ನಮ್ಮ ಕಡೆ ಆ ಟೈಮಿಗೆ ನೆನೀತೈತೆ. ಬೇಸಿಗೆಗೆ ಜಾಸ್ತಿ ಬೆಳೆಯೋಕೆ ಇಷ್ಟಪಡ್ತಾರೆ ಸರ್ ರಾಗಿನ. ಈಗ ನೀವು 3/4 ಎಕರೆ ಬೆಳೆದಿದ್ದಾರಲ್ಲ, ಇದು ನಿಮ್ಮ ಮನೆಗೋಸ್ಕರ ಬೆಳೆದಿದ್ದಾರೆ ಅಥವಾ ಊಟಕ್ಕೋಸ್ಕರ? ಮನೆಗೆ ಹುಲ್ಲು, ದನಗಳಿಗೆ ಮೇವು ಬೇಕಾಗುತ್ತೆ. ಮೇವು ಜೊತೆಗೆ ಊಟಕ್ಕೋಸ್ಕರ ಅಲ್ಪ ಸ್ವಲ್ಪ ಹೆಚ್ಚಾದರೆ ಯಾರಿಗಾದ್ರೂ ಕೊಡ್ತೀರಾ ಅಥವಾ ಮಾರಾಟ ಮಾಡ್ತೀರಾ? ಕೊಡ್ತೀವಿ, ಮಾರಾಟ ಮಾಡೋದೇ ಕಡಿಮೆ. ಅದು ವರ್ಷಕ್ಕನ ಬರಬೇಕು, ಭಾಳ ಕುಟುಂಬ. 3/4 ಎಕರೆಗೆ ಒಂದು 15-20 ಪ್ಯಾಕೆಟ್ ಆಗ್ಬೋದು. ಹಂಗೆ ವರ್ಷಕ್ಕನ್ನ ಊಟಕ್ಕೆ ಬಳಸ್ತೀವಿ ಸರ್. ರಾಗಿನೇ ಬಳಸೋದು ಜಾಸ್ತಿ. ನೀರಿನ ವ್ಯವಸ್ಥೆ ನಿಮಗೆ? ಬೋರ್ವೆಲ್ ಇದೆ ಸರ್, ಬೋರ್ವೆಲ್ ಇದೆ. ನೀರು ಪರವಾಗಿಲ್ಲ, ಈಗ ಈ ವರ್ಷ ಚೆನ್ನಾಗೈತೆ ಸರ್. 40-45 ಅಡಿಗೆ ನೀರು ಇದೆ ಸರ್. ಈಗ ಬೋರ್ವೆಲ್ಗಳಿಗೆ ಎಲ್ಲ ಕಡೆ ತಂಪಾಗಿದ್ದಾವೆ. ಕೆಲವು ಬಾವಿಗಳಿಗೂ ನೀರು ಬಂದಿದೆ, ಬತ್ತಿ ಹೋಗಿರೋ ಬಾವಿಗಳಿಗೂ ನೀರು ಬಂದಿದ್ದಾವೆ ಸರ್. ಈ ಸರ್ತಿ ಮಳೆ ಕಡಿಮೆ, ನಮಗೆ ಕಡಿಮೆ ಆದ್ರೂ ಕೆರೆಗೆ ನೀರು ಬರಲಿದ್ರು ಅಂತರ್ಜಲ ಅದು ಸಾಮಾನ್ಯ ಚೆಕ್ ಡ್ಯಾಮ್ಗಳು ಕೃಷಿ ಹೊಂಡಗಳಿಂದ ಆ ಉದ್ದೇಶ ಇರ್ಬೋದು. ಅಂತರ್ಜಲ ಹೆಚ್ಚಾಯ್ತು ಸರ್, ಹೆಚ್ಚಾಗಿದೆ ಈ ಸರ್ತಿ. ಇನ್ನು 1-2 ವರ್ಷ ಪರವಾಗಿಲ್ಲ ಅನ್ನಿಸುತ್ತೆ ಸರ್. ನಿಮಗೆ ಅಂದರೆ ಬೇಸಿಗೆಯಲ್ಲೇ ಸ್ವಲ್ಪ ನೀರು ಜಾಸ್ತಿ ಬೇಕಾಗುತ್ತೆ? ಬೇಸಿಗೆಯಲ್ಲೇ ಜಾಸ್ತಿ ಬೇಕಾಗುತ್ತೆ ಸರ್. ಈಗ ನಮ್ಮ ರೈತರು ರಾಸಾಯನಿಕಗಳನ್ನು ಜಾಸ್ತಿ ಬಳಸ್ತಾರೆ, ಈರುಳ್ಳಿ ಬೆಳೆ ಇರ್ಬೋದು, ತರಕಾರಿಗಳಿರ್ಬೋದು. ಇಂಥ ಬೆಳಿಬೇಕಾದ್ರೆ ಅತಿ ಹೆಚ್ಚಾಗಿ ರಾಸಾಯನಿಕ ಗೊಬ್ಬರಗಳನ್ನು ಹಾಕೋದು ಅಭ್ಯಾಸ ಆಗಿಬಿಟ್ಟದೆ. ನೀವು ರಾಸಾಯನಿಕ ಗೊಬ್ಬರ ಬಳಸಬೇಕಾದ್ರೆ ಏನಾದರೂ ಒಂದು ಮಾನದಂಡ ಅಂತೇಳಿ, ಅಂದರೆ ಇಷ್ಟೇ ಇಂತಿಷ್ಟೇ ಬಳಸ್ಬೇಕಂತ ಏನಾದ್ರೂ ನೋಡ್ತಾರೆ ಪ್ರಮಾಣ? ನಾನು ಮೊನ್ನೆ ಈರುಳ್ಳಿ ಹಾಕಿದಾಗ ಸರ್ ಕಳೆನಾಶಕ ಒಂದು ಬಳಸಿದ್ದೆ ಸರ್. ಇನ್ನು ರಾಸಾಯನಿಕ ಏನು ಬಳಸಿರಲಿಲ್ಲ. ಕೆಲವು ಭೂಮಿಗೆ ಬೆಳೆ ಬಂದು ಕೊಳತೋಯ್ತು ಸರ್. ನಂದು ಏನೂ ಆಗಲಿಲ್ಲ, ಒಂದು ಸ್ವಲ್ಪನೇ ಹಾಕಿದ್ದು. ನಂದು ಒಂದು 55-60 ಪ್ಯಾಕೆಟ್ ಆಗಿತ್ತು ಸರ್. ಒಂದು ಬ್ಯಾಗ್ನೂ ವೇಸ್ಟ್ ಆಗಿರಲಿಲ್ಲ. ರಾಸಾಯನಿಕ ನಾನು ಬಳಸಿರಲಿಲ್ಲ. ತಳಗೊಬ್ಬರವಾಗಿ ದನದ ಗೊಬ್ಬರ ಹಾಕಿದ್ದೆ. ಒಂದು 25-30 ಕೆಜಿ DAP ಬಳಸಿದ್ದೆ ಅಷ್ಟೇ ಸರ್. ಮೇಲ್ಗೊಬ್ಬರವಾಗಿ ಒಂದೇ ಒಂದು ಸರ್ತಿ ಕಳೆ ತೆಗೆದಾಗ ಒಂದು 1/2 ಬ್ಯಾಗ್ ಅಂದರೆ 25 ಕೆಜಿ ಯೂರಿಯಾ ಕೊಟ್ಟಿದ್ದೆ ಅಷ್ಟೇ. ಅದಷ್ಟು ಬಿಟ್ಟರೆ ನಾನು ಕೀಟನಾಶಕ ಏನು ಬಳಸಿರಲಿಲ್ಲ ಸರ್. ನನ್ನ ಅನುಭವದಾಗೆ ನಾನು ಕಡಿಮೆ ಕೀಟನಾಶಕಗಳು ಬಳಸೋದು ಕಡಿಮೆ. ಕೊಟ್ಟಿಗೆ ಗೊಬ್ಬರ ಬಳಸಿರೋದ್ರಿಂದ ಏನು ಅದು ಸಪೋರ್ಟ್ಗೆ ಇರಲಿ ಅಂತ ರಾಸಾಯನಿಕ ಗೊಬ್ಬರ ಕಡಿಮೆ ಬಳಸ್ತೀನಿ. ನಮ್ಮ ರೈತರು ಏನು 1 ಚೀಲ ಹಾಕಲ್ಲಿ 2 ಚೀಲ ಹಾಕ್ತಾರೆ, ಹೀಗಾಗಿ ಭೂಮಿಯ ಫಲವತ್ತತೆ ಕಳ್ಕೊಂತದಂತ ನಮ್ಮ ವಿಜ್ಞಾನಿಗಳು ಹೇಳ್ತಾರೆ. ಅದೇ ಸರಿ ಸರ್. ಈಗ ಏನಾಗಿದೆ ಅಂದರೆ ಬರೀ ಗೊಬ್ಬರ ಬಳಸೋದು ಅದು ಆ ಭೂಮಿ ಅದಕ್ಕೆ ಸಪೋರ್ಟ್ ಮಾಡ್ತಿಲ್ಲ. ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಬಳಸಿದ್ರೆ ಕ್ರಮೇಣ ಕಡಿಮೆ ಮಾಡ್ಕೊಂಬಂದ್ರೆ ಒಂಥರ ಮೇಲು ಅನಿಸ್ತೈತೆ ನನ್ನ ಅನುಭವದಾಗ. ರಾಸಾಯನಿಕ ಗೊಬ್ಬರ ಕಡಿಮೆ ಮಾಡಬೇಕು ಅಂತ ನನ್ನ ಅಭಿಪ್ರಾಯ ಅನಿಸ್ತೈತೆ. ಈಗ ನೀವು ಮನೆಯಲ್ಲಿ 8-9 ಜನ ಇದ್ದೀರಿ ಅಂತ ಹೇಳೋರಲ್ಲ, ದಿನ ಈ ಕೃಷಿಯಲ್ಲಿ ತೊಡಗಿಕೊಂಡರು, ಮತ್ತು ಈಗ ಮಕ್ಕಳು ಬೇರೆ ಬೇರೆ ಇರ್ತಾರೆ, ಹೆಂಗೆ ನಿಮಗೆ ಸಪೋರ್ಟಾಗಿ ನಿಮ್ಮ ಅಣ್ಣರು ಮತ್ತು ನಿಮ್ಮ ಮನೆಯವರು ಎಲ್ಲ ಸಪೋರ್ಟ್ ಮಾಡ್ತಾರೆ ಸರ್? ಇವಾಗ ದನಗಳಿಗೆ ಹುಲ್ಲು ಪಲ್ಲ ಹಾಕೋದು, ಸಗಣಿ ತೆಗೆಯೋದು, ಹಾಲು ಕರೆಯೋದು, ನೀರು ಪಾರು ಕಟ್ಟ ನೀರು ಕಟ್ಟ ವ್ಯವಸ್ಥೆ ಎಲ್ಲ ಒಬ್ಬೊಬ್ಬರು ಒಂದೊಂದು ಕೆಲಸಕ್ಕೆ. ಇವತ್ತು ಇವ್ರು ಈ ಕೆಲಸ ಮಾಡಿದ್ರೆ ಅವ್ರು ಬೇರೆ ಏನೋ ಕೆಲಸ ಇದ್ರೆ ಆ ಕೆಲಸ ಒಬ್ರಿಗೊಬ್ರು ಸಪೋರ್ಟಾಗಿ ಕೆಲಸ. ಹ್ಞೂ, ಥರ ಅವಿಭಕ್ತ ಕುಟುಂಬ ಇದ್ದಂಗೆ. ಹ್ಞೂ, ಅವಿಭಕ್ತ ಕುಟುಂಬ ಆಗಿರೋದೇ ಒಳ್ಳೇದಂತೀರಿ? ಹ್ಞೂ ಸರ್, ಆಗಿರೋದೇ ಒಳ್ಳೇದು. ಯಾಕಂದರೆ ಸುಲಭವಾಗಿ ಕೆಲಸಗಳ ಈಗ ನನಗೆ 4 ಎಮ್ಮೆ ಇದ್ದಾವೆ, ನಾ 2 ಎತ್ತಿ ಇದ್ದಾವೆ ಅಂದರೆ ಅಲ್ಲಿ ನೀರು ಕಟ್ಟೋದಿರ್ತತಿ, ಇವನು ನೋಡೋದಿರ್ತತಿ. ಆದರೆ ಅವಿಭಕ್ತ ಆಗಿದ್ದರೆ ಅವ್ರವ್ರ ಕೆಲಸ ಅವ್ರು ಮಾಡ್ಕೊ, ಒಂದೇ ಕೂಡು ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನಂಗೆ ಹಂಗೆ ಅನಿಸ್ತದೆ. ಕೆಲಸ ಹಂಚಿ ಹೋಗುತ್ತೆ, ಒಬ್ಬೊಬ್ರು ಒಂದೊಂದು ಕೆಲಸ ಮಾಡಿದ್ರೆ ಸುಲಭವಾಗಿ ಆಗುತ್ತೆ. ಸುಲಭವಾಗಿ ಆಗುತ್ತೆ ಅನ್ಸರ್. ಈ ಎಲ್ಲ ಕೆಲಸ ಒಬ್ಬರೇ ಮಾಡೋದಕ್ಕೂ 4 ಒಂದೊಂದು ಕೆಲಸ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಹೊರಗಿನ ವ್ಯವಹಾರ ಈಗ ಮಾರ್ಕೆಟ್ಗೆ ಹೋಗೋದಿರ್ಬೋದು, ಗೊಬ್ಬರ ತರಬೋದಿರ್ಬೋದು, ಅಥವಾ ಏನಾದರೂ ಬೆಳೆ ಬೆಳೆದ್ರೆ ತೊಗೊಂಡು ಹೋಗೋದಿರ್ಬೋದು, ಇದನ್ನೆಲ್ಲ ಯಾರು ನೋಡ್ಕೊತಿರ್ತಾರೆ? ನಮ್ಮಣ್ಣರು ಹೋಗ್ತಾರೆ ಒಂದೊಂದು ಸಾರಿ, ಕೆಲವು ಟೈಮ್ ನಾನು ಹೋಗ್ತೀನಿ. ಏನು ಗೊಬ್ಬರ ಪಾಕರ್ ಇದ್ದರೆ ನಮ್ಮಣ್ಣನ ಮಗನ ಕಳಿಸ್ತೀನಿ ಸರ್ ಹಾಕೊಂಬರೋಕೆ. ಹೇಳಿದ್ರೆ ಎಲ್ಲ ಮಾಡ್ತಾರೆ ಮಾಡ್ತಾರೆ. ಇಂಥದ್ದು ಹೋಗಿ ಬರಬೇಕಂದ್ರೆ ನಾನು ನಮ್ಮಣ್ಣರಾದರೂ ಹೋಗ್ತಾರೆ, ಇಲ್ಲದ್ರೆ ನಾನಾದರೂ ಹೋಗ್ತೀನಿ. ನಿಮ್ಮದು ವಿದ್ಯಾಭ್ಯಾಸ ಎಲ್ಲಿವರೆಗೆ ಆಗಿದೆ? ನಮ್ಮ PUC ಮುಗಿದೆ, ITI ಮಾಡಿದ್ದೆ ಸರ್ ವ್ಯವಸಾಯಕ್ಕೆ. ಇಲ್ಲಿ ಎಲ್ಲಿ ಓದಿದ್ದ? ನಾನು ಪಿ ಯು ಸಿ ಚಳ್ಳಕೆರೆಯಲ್ಲಿ ಸರ್, ಐ ಟಿ ಐ ದಾವಣಗೆರೆ ಐ ಟಿ ಐ ಕಾಲೇಜ್, ಗೌರ್ಮೆಂಟ್ ಐ ಟಿ ಐ ಕಾಲೇಜ್. ಮತ್ತೆ ಮುಂದೆ ಓದಕ್ಕಾಗ್ಲಿಲ್ವಾ? ಮನೆಯಲ್ಲಿ ವ್ಯವಸಾಯಕ್ಕೋಸ್ಕರನೇ. ನಿಮ್ಮ ಅಣ್ಣರು ಅವರು ಓದಿದ್ದಾರೆ? ಹೌದು, ಅವ್ರದ್ದು ಪಿ ಯು ಸಿ ಆಗಿದೆ. ಈಗ ತರಕಾರಿ ಬೆಳೆಗಳೆಲ್ಲ ಬೆಳಿತೀವಿ ಅಂತ ಹೇಳಿದ್ರೆ ಯಾವ್ಯಾವ ತರಕಾರಿ ಬೆಳಿತೀರಿ ಸಾಮಾನ್ಯವಾಗಿ ನೀವು ಬೆಳೆಯೋದು? ಸಾಮಾನ್ಯ ಬದನೆ, ಹಸಿಮೆಣಸಿನ್ಕಾಯಿ, ಸೊಪ್ಪು ಮನೆಕಾಯಿ ಬಳಸೋಕೆ ಬೆಳ್ಕೊಂತೀವಿ ಅಷ್ಟೇ. ನಾವು ಬೆಳೆದು ಬದನೆಕಾಯಿ, ಹಸಿಮೆಣಸಿನ್ಕಾಯಿ, ಒಂದ್ಸರ್ತಿ ಆಲೂಗಡ್ಡೆ ಹಾಕಿದ್ದೆ ಸರ್. ಆಲೂಗಡ್ಡೆ ಹಾಕಿದಾಗ ಏನಾಯ್ತು ಅಂದರೆ ಗರಿಕೆ ಗೇಕ್ ಅಂತಾರಲ್ಲ ಸರ್, ಆ ಬೆಳೆ ಹಾಕಿದಾಗ ಬೆಳೆ ತೆಗೆದ್ಮೇಲೆ ಅದಕ್ಕೆ ಗೇಕ್ ಜಾಸ್ತಿ ಆಗಿಬಿಡ್ತು ಸೋಲ್ದಾಗ, ಅದಕ್ಕೆ ಅದು ಬಿಟ್ಟುಬಿಟ್ವಿ ಸರ್, ಆಲೂಗಡ್ಡೆ ಬೆಳೆಯೋಕೆ ಹೋಗಲಿಲ್ಲ. ಬದನೆಕಾಯಿ ಮತ್ತಿನ್ನು ಬೇರೆ ಟೊಮೆಟೊ ಎಲ್ಲ ಬೆಳೀತಾರಲ್ಲ, ಯಾವುದು ಲಾಭದಾಯಕ ನಿಮಗೆ ಇಲ್ಲಿ ಈ ಭಾಗಕ್ಕೆ? ಮೊದಲಿದ್ದ ಇಂಥ ಸೀಸನ್ನಾಗಿತ್ತು ಇಷ್ಟೇ ಅಂತ, ಈಗ ಎಲ್ಲ ನರ್ಸರಿ ಬಂದಿರೋದ್ರಿಂದ ಯಾವಾಗ ಬೇಕಾದ್ರೂ ಏನು ಬೇಕಾದರೂ ಬೆಳಿಬೋದು ಅನ್ನಂಗಾಗಿದೆ. ಇವಾಗ ಟೊಮೆಟೊ ಬೆಳೆ ರೇಟ್ ಆಗಿ ಟೊಮೆಟೊ ಹಾಕಿದರೆ ತಿರ್ಗ ಅದು ಬರೋತ್ತಿಗೆ ಕಡಿಮೆ ಆಗಿರ್ತೈತೆ, ಹಂಗಾಗುತ್ತೆ ಸರ್. ಇಲ್ಲಿ ಮಾರುಕಟ್ಟೆ ಹತ್ರ ಅಂದರೆ ಚಳ್ಳಕೆರೆ ಸರ್, ಚಳ್ಳಕೆರೆ ತಪ್ಪು ಬಳ್ಳಾರಿ, ಇಲ್ಲಿ ಚಿತ್ರದುರ್ಗ ಸರ್. ಭಾಳ ಆದರೆ ಚಿತ್ರದುರ್ಗ, ಇಲ್ಲಿ ಬಳ್ಳಾರಿ ಸ್ವಲ್ಪ ಆದರೆ ಇಲ್ಲಿ ಚಳ್ಳಕೆರೆ. ಬಳ್ಳಾರಿ ಮಾರ್ಕೆಟ್ ಚೆನ್ನಾಗಿದೆಯಾ? ಪರವಾಗಿಲ್ಲ ಸರ್, ಚೆನ್ನಾಗಿದೆ. ನಾನು ಒಂದು ಎರಡು ಸರ್ತಿ ಹೋಗಿದ್ದೆ ಅಲ್ಲಿ. ಸಾಮಾನ್ಯವಾಗಿ ತರಕಾರಿ ಅಂತ ಬೆಳೆದ್ರೆ ಅದು ತೊಗೊಂಡೋಗ್ತಾರೆ? ಬದನೆಕಾಯಿ ಜಾಸ್ತಿ ಬಳ್ಳಾರಿ ಮಾರ್ಕೆಟ್. ಈ ಶೇಂಗಾ ಮತ್ತೆ ಇವೆಲ್ಲ ಜಾಸ್ತಿ ಬೆಳೀತಾರೆ ಚಳ್ಳಕೆರೆ ತಾಲೂಕಿನಲ್ಲಿ. ನೀವೇನು ಶೇಂಗಾ ಬೆಳೆದಲ್ವಾ? ಈ ಸರ್ತಿ ಎರಡು ಚೀಲ 80 ಸೇರು ಹಾಕಿದ್ದೆ, ಬರೀ 3 ಚೀಲ ಆಗಿತ್ತು. ಲಾಸ್. ಮಳೆನೂ ಚೆನ್ನಾಗಿ ಬಂತಲ್ಲ, ಯಾಕೆ ಲಾಸ್ ಆಯ್ತು? ಕೀಳಬೇಕಾದ್ರೆ ಮಳೆ ಇಡ್ಕ 15 ದಿನ ಇಟ್ಕನ್ಸ್ ಮಳೆ, ಎಲ್ಲ ಭೂಮಿಯಲ್ಲೇ ಕೊಳತು ಹೋಯ್ತು. ಮೆಕ್ಕೆಜೋಳ ಎಷ್ಟು ಬೆಳೆದಿದ್ರಿ? ಮೆಕ್ಕೆಜೋಳ 300 ಪ್ಯಾಕೆಟ್ ಆಗಿತ್ತು. 15 ಪ್ಯಾಕೆಟ್ ಬೀಜ ಉಣಿಸಿದ್ದೆ, ರಾಣೆಬೆನ್ನೂರಿಂದ ತಂದಿದ್ದೆ ಸರ್ ಬೀಜ, 310 ಪ್ಯಾಕೆಟ್ ಆಗಿತ್ತು. ಅದಕ್ಕೇನು ತೊಂದರೆ ಆಗಲಿಲ್ವ ಮಳೆ ಜಾಸ್ತಿ ಆಗಿದ್ದ? ಮಳೆ ಸ್ಟಾರ್ಟ್ ಆಗೋತ್ತಿಗೆ ನಾನು ಮೆಕ್ಕೆಜೋಳ ಕಟಾವು ಮಾಡಿದ್ದೆ ಸರ್, ಮುಂಗಾರಿಗೆ ಹಾಕ್ಕೊಂಡಿದ್ದೆ, ಮೆಕ್ಕೆಜೋಳ ಕಟಾವು ಮಾಡಿ ಆಗಲೇ ಕಣಕ್ಕೆ ಹಾಕ್ಕೊಂಡಿದ್ದೆ ಸರ್. ಹಾಗಾಗಿ ಈ ಸರಿ ನಿಮಗೆ ತೊಂದರೆ ಆಗಿಲ್ಲ, ಕೆಲವರೆಲ್ಲ ಲೇಟಾಗಿ ಆಗಿರೋದ್ರಲ್ಲಿ ಈ ಸರಿ ಮೆಕ್ಕೆಜೋಳನೇ ಫೇಲ್ ಆಗಿದೆ. ಮೆಕ್ಕೆಜೋಳ ಪರವಾಗಿಲ್ಲ, ಚೆನ್ನಾಗಾಗಿತ್ತು. ಕಟಾವು ಮಾಡಿ ಕಣಕ್ಕೆ ಹಾಕ್ಕೊಂಡೆ, ಕಣಕ್ಕೆ ಹಾಕ್ಕೊಂಡಾಗಲಿ ಮಳೆ ಹಿಡ್ಕಂತ. ಭಾಳಷ್ಟು ಜನರ ಮೆಕ್ಕೆಜೋಳ ಬೆಳೆದಂಥವ್ರು ಲಾಸ್ ಆಗಿದ್ದಾರೆ ಸರಿ? ಹ್ಞೂ ಸರ್, ಲಾಸ್ ಆಗಿದೆ. ಲೇಟಾಗಿ ಬಿತ್ತನೆ ಮಾಡಿದ್ರು, ಕೆಲವ್ರು ಮುರಿದು ಹೊಲದ ಮೇಲೆ ಬಿಟ್ಟರು, ಮಳೆ ಹಿಡ್ಕೊಂಡು ಹಂಗೂ ಲಾಸ್ ಆಗಿದ್ದಾರೆ. ಕೆಲವ್ರು ಹಂಗೆ ಬೆಳೆ ಇದ್ದರು, ಹಂಗೆ ಲಾಸ್ ಆಗಿ ಹಂಗೆ ಲಾಸ್ ಆಗಿದ್ದಾರೆ. ಹೊಲದಲ್ಲೇ ಹೋಗ್ಬಿಟ್ಟಿದೆ. 20-25 ದಿನ ಮಳೆ ಹಿಡ್ಕೊಂತಾರೆ ಸರ್, ಹೊಲ್ದಾಗ ಹೋಗ್ಲಿದ್ದಾಗ ಯಾವುದಕ್ಕಾದ್ರೂ ಒಂದು ಇದೇನಿರುತ್ತೆ, ಮತ್ತೆ ದಂಟು ಕೊಳೆತ ಬಂದಾಗ ನೆಲಕ್ಕೆ ಬಿದ್ದು ಕೆಲವ್ರು ಲಾಸ್ ಆಗಿದೆ. ಈ ಸರಿ ಒಳ್ಳೆ ಮಳೆ ಬಂತು, ಎಲ್ಲ ಬೋರ್ಗಳಲ್ಲೆಲ್ಲ ಒಳ್ಳೆ ನೀರಾಗಿದೆ. ಹ್ಞೂ ಸರ್, ನೀರೇನು ಚೆನ್ನಾಗಾಗಿದೆ ನೀರು. ಬೇಸಿಗೆಯಲ್ಲಿ ಸಾಕಷ್ಟು ರೈತರು ಬೇರೆ ಬೇರೆ ಒಂದು ಕೃಷಿಯಲ್ಲಿ ತೊಡ್ಕೊಂಡಿದ್ದಾರೆ. ಹ್ಞೂ, ತೊಡ್ಕೊಂಡಿದ್ದಾರೆ ಸರ್. ರಾಗಿನೇ ಈ ಸರ್ತಿ ಜಾಸ್ತಿ ಮುಂದೆ ಇಟ್ಟಿದ್ದಾರೆ ಸರ್. ಮೆಕ್ಕೆಜೋಳಗಳು ಅಲ್ಪ ಸ್ವಲ್ಪ ಇಟ್ಕೊಂಡಿದ್ದಾರೆ. ರಾಗಿಗೆ ಯಾಕೆ ಇಟ್ಕೊಂಡ್ರೆ ಇಲ್ಲಿ ಜಾಸ್ತಿ ಬೆಳೆಯೋದು ಈರುಳ್ಳಿ ಸರ್. ಆ ಭೂಮಿ ಇರುತ್ತೆ, ಈರುಳ್ಳಿ ಬೆಳೆಗೆ ಅನುಕೂಲ ಆಗುತ್ತೆ ಸರ್. ಈರುಳ್ಳಿ ಬೆಳೆಗೆ ರಾಗಿ ಕೂಡ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ರಾಗಿನೇ ಜಾಸ್ತಿ ಬೆಳೆಯೋಕ್ಕೆ ಇಷ್ಟಪಡ್ತಾರೆ. ಈಗ ನೀವು ಡಯಂಚ ಹಾಕಿ ಒಂದು 2 ತಿಂಗಳಾದಮೇಲೆ ರೋಟೋವೆಟ್ರ್ ಮೇಲೆ ಸೇರಿ ಭೂಮಿಗೆ ಸೇರಿಸ್ತಿರಲ್ಲ, ಅದಾದಮೇಲೆ ಏನು ಪ್ಲಾನ್ ಇದೆ ನಿಮ್ದು? ಅದಾದಮೇಲೆ ಒಂದಿಷ್ಟು ಬದನೆ ಗಿಡ ಹಾಕ್ಬೇಕಂತಿದ್ದೆ ಸರ್. ಒಂದು ಸ್ವಲ್ಪ ಹತ್ತಿ ಹಾಕ್ತೀನಿ, ಒಂದು ಸ್ವಲ್ಪ ಈರುಳ್ಳಿ. ಯಾವ್ದು ಹತ್ತಿ ಅಂದ್ರೆ ಯಾವುದು? ಇನ್ನ ಡಿಸೈಡ್ ಮಾಡಿಲ್ಲ ಸರ್, ಸ್ವಲ್ಪ ವಿಚಾರಿಸ್ಕೊಂಡು ಕೃಷಿ ಇಲ್ಲ ವಿಚಾರಿಸ್ಕೊಂಡು ಯಾವುದು ಒಳ್ಳೇದು, ಯಾವುದು ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ ಅಂತ ತಿಳ್ಕೊಂಡು. ಈಗ ಕಳೆದ ವರ್ಷ DCH ಬೆಳೆದವ್ರಿಗೆಲ್ಲ ಒಳ್ಳೆ ರೇಟ್ ಸಿಕ್ತು, 15, 14, 16 ಈ ತರ ಎಲ್ಲ ರೇಟ್ ಸಿಕ್ತು, ಒಳ್ಳೆ ಬೆಳೆನೂ ಬಂತು ಕಳೆದ ವರ್ಷ. ಈ ಹತ್ತಿ ಹಾಕ್ದೆ ಭಾಳ ವರ್ಷ ಆಯ್ತು ಸರ್, ಅದಕ್ಕೆ ನೆಕ್ಸ್ಟ್ ಭೂಮಿಯಿಂದ ಫಲವತ್ತು ಮಾಡ್ಕೊಂಡು ಹತ್ತಿ ಹಾಕ್ಬೇಕಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ ಸರ್. ನಿಮ್ಮ ಥರನೇ ಸಾಕಷ್ಟು ರೈತರು ಕೃಷಿಯಲ್ಲಿ ಈ ರಾಸಾಯನಿಕಗಳನ್ನು ಹೆಚ್ಚೆಚ್ಚು ಬಳಸೋದು, ಈ ರಾಸಾಯನಿಕಗಳು ಬಳಸೋದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಗೋಪಾಲ್ ಅವರೇ? ಕೊಟ್ಟಿಗೆ ಗೊಬ್ಬರ ಒಂದು ಎಕರೆಗೆ ಹಾಕಿದ್ವಿ ಅಂದರೆ ಅದು 2-3 ವರ್ಷ ಬೆಳೆ ಕೊಡು ತನ್ನ ಅನುಭವ. ಈಗ 2 ವರ್ಷ ಹಾಕಿದ್ದು, ಈ ವರ್ಷ ಏನು ಬೇಕಿಲ್ಲ ಹೇಳು ಅಂತ ಕೊಟ್ಟಿಗೆ ಗೊಬ್ಬರ. ಅದು ರಾಸಾಯನಿಕ ಹಾಕಿದರೆ ಆ ಬೆಳೆಗೆ ಅಷ್ಟಿಗೆ ಸೀಮಿತ, ಅದು ಭೂಮಿನ ಸಾರನೂ ಕಡಿಮೆ ಮಾಡುತ್ತೆ ಅಂತ ಇದೆ. ಅದೇ ಕೊಟ್ಟಿಗೆ ಗೊಬ್ಬರ ಹಾಕಿದರೆ ಭೂಮಿನ ಮಿತು ಬರುತ್ತೆ. ನನ್ನ ಅನುಭವ, ರಾಸಾಯನಿಕ ಬಳಸಿದಷ್ಟು ಭೂಮಿ ಹೊರಟು ಬರುತ್ತೆ, ಭೂಮಿ ಹೊರಟು ಆದಾಗ ಬೇರುಗಳು ಸರಾಗವಾಗಿ ಹೋಗಲ್ಲ ಸರ್. ಅದಕ್ಕೆ ರಾಸಾಯನಿಕ ಕಡಿಮೆ ಬಳಸ್ಬೇಕನ್ನೋದು ನನ್ನ ಅಭಿಪ್ರಾಯ. ಅಂದರೆ ಬಳಸ್ಬೇಕು, ರಾಸಾಯನಿಕ ಪೂರ್ತಿ ಬಿಡ್ಲಿಕ್ಕೆ ಆಗಲ್ಲ, ಆದರೂ ನಾವು ಹೆಚ್ಚು ಹೆಚ್ಚು ಕೊಟ್ಟಿಗೆ ಗೊಬ್ಬರಕ್ಕೆ ಅದು ಸಪೋರ್ಟ್ ಮಾಡೋಕೆ ಸ್ವಲ್ಪ ಸ್ವಲ್ಪ ಬಳಸ್ಬೇಕಂತ ನನ್ನ ಅಭಿಪ್ರಾಯ. ನೀವು ಏನಾನ ಈ ಕೊಟ್ಟಿಗೆ ಗೊಬ್ಬರ ಅಲ್ಲದೆ ಸಾವಯವದಲ್ಲಿ ಕೆಲವರೆಲ್ಲ ಮಾಡ್ತಿರ್ತಾರೆ, ನಿಮ್ಮಲ್ಲಿ ಅದು ಐತ್ ಅನ್ನೋದೇ ಕೇಳೋದು, ಯಾಕಂದರೆ ನಿಮಗೆ ದನ ಇದ್ದಾವೆ, ಎಮ್ಮೆ ಇದ್ದಾವೆ, ಇವೆಲ್ಲ ಅವಕಾಶ ಇದೆಯಲ್ಲ, ಅದಕ್ಕೆ ನಾನು ಹೇಳ್ತಿದ್ದೇನೆ. ಆದರೆ ಗಂಜಲ ಹಿಡಿದು ಆ ರಾಸಾಯನಿಕ ಔಷಧ ಸ್ಪ್ರೇ ಮಾಡೋ ಬದಲು ಈ ಬೆಳೆಗಳಿಗೆ ಈ ದನದ ಗಂಜಲ ಈ ಥರ ಬಳಸ್ತಾರೆ, ಅದರಿಂದ ಸಾವಯವ ಬಳಸಿದಂಗೆ ಆಗುತ್ತೆ, ಜೀವಾಮೃತ ಮಾಡಿಕೊಂಡು ಬಳಸ್ತಾರೆ. ಈ ರೀತಿ ನೀವು ಪ್ರಯತ್ನ ಮಾಡ್ಬೋದೇನಂತ?

ಹಿಂದಿನ ದಿನಗಳಲ್ಲಿ ನಾವು ಇಷ್ಟೊಂದು ರಾಸಾಯನಿಕಗಳಾಗಿರ್ಬೋದು ಅಥವಾ ಕೀಟನಾಶಕಗಳ ಬಳಕೆಗಳನ್ನು ಮಾಡ್ತಾ ಇರಲಿಲ್ಲ ರೈತರು. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂತ ಅಂದರೆ ಕೂಲಿ ಕಾರ್ಮಿಕರ ಅಭಾವಗಳಾಗಿರ್ಬೋದು, ಇಲ್ಲಾಂತಂದರೆ ಕೀಟ ಹಾಗೆ ರೋಗಗಳ ಬಾಧೆ ಹೆಚ್ಚಾಗ್ತಿರೋದ್ರಿಂದ ವ್ಯಾಪಕವಾಗಿ ರಾಸಾಯನಿಕಗಳ ಬಳಕೆ ಕೃಷಿಯಲ್ಲಿ ಜಾಸ್ತಿ ಆಗ್ತಾ ಇದೆ. ಇದರಿಂದ ನಮ್ಮ ಆಹಾರದಲ್ಲೂ ಸಹ ಏನಾಗ್ತಿದೆ ಅಂತ ಅಂದರೆ ರಾಸಾಯನಿಕಗಳ ಅಂಶ ಜಾಸ್ತಿ ಆಗ್ತಾ ಇದೆ. ಆದ್ದರಿಂದ ಸಾವಯವ ಉತ್ಪನ್ನಗಳ ಬಳಕೆ ಜನರಲ್ಲಿ ಜಾಸ್ತಿ ಆಗ್ತಾ ಇದೆ. ಹಾಗೆ ಸಾವಯವ ಕೃಷಿ ಅಂತಂದರೆ ಇದೇನು ಹೊಸ ಪದ್ಧತಿ ಏನಲ್ಲ, ನಾವು ಹಿಂದಿನ ಕಾಲದಲ್ಲಿ ಮಾಡ್ತಾ ಇದ್ವಿ. ಸಾವಯವ ಕೃಷಿ ಅಂತಂದರೆ ಯಾವುದೇ ರಾಸಾಯನಿಕಗಳನ್ನ ಬಳಸದೆ ನಮ್ಮ ಬಳಿ ಏನು ಸಸ್ಯ ಮೂಲಗಳಿಂದ ಅಥವಾ ಪ್ರಾಣಿ ಮೂಲಗಳಿಂದ ರಾಸಾಯನಿಕ ರಹಿತ ಪರಿಕರಗಳನ್ನು ಬಳಸಿಕೊಂಡು ಕೃಷಿಯನ್ನು ಮಾಡೋದು ಅನ್ನೋದು ಸಾವಯವ ಕೃಷಿಯಾಗಿದೆ. ಈಗ ನಾವು ಒಂದು ಕಾಲದಲ್ಲಿ ಇತ್ತು ಸಾವಯವ ಕೃಷಿ ಪದ ಬಳಸದೇ ಇದ್ರೂ ನಮ್ಮ ಕೃಷಿ ಸಾವಯವದಾಗಿತ್ತು. ಯಾಕಂದರೆ ನಾವು ಹಸಿರೆಲೆ ಗೊಬ್ಬರ ಬಳಸ್ತಿದ್ವಿ, ದನ ಕುರಿಗಳ ಒಂದು ಗೊಬ್ಬರ ಬಳಸಿ ನಮ್ಮ ಕೃಷಿ ಮಾಡ್ತಿದ್ವಿ. ಆವಾಗ ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಬೆಳೀತಿದ್ವಿ, ಮತ್ತು ಹೆಚ್ಚಾದ್ರನ್ನ ನಾವು ಬೇರೆಯವರಿಗೆ ಮಾರಾಟ ಆಗೋದು ಇದೆಲ್ಲ ನಡೀತಿತ್ತು. ಆದರೆ ನಮ್ಮ ಒಂದು ಡಿಮ್ಯಾಂಡ್ ಏನಿತ್ತು ಅಂದರೆ ನಮ್ಮ ಒಂದು ಅವಶ್ಯಕತೆ ಜಾಸ್ತಿ ಆಯಿತು, ನಮ್ಮ ಜನಸಂಖ್ಯೆ ಜಾಸ್ತಿ ಆದಂಗಲ್ಲ ಒಂದು ಬೇಡಿಕೆನೂ ಜಾಸ್ತಿ ಆಯಿತು. ಹೆಚ್ಚಾದ ಜನಸಂಖ್ಯೆಗೆ ನಾವು ಆಹಾರ ಒದಗಿಸ್ಲಿಕ್ಕೆ ನಾವು ಹೆಚ್ಚು ಹೆಚ್ಚು ಆಹಾರ ಧಾನ್ಯಗಳನ್ನು ಬೆಳೆಯುವ ಒಂದು ಅವಶ್ಯಕತೆ ಬಂತು. ಹೀಗಾಗಿ ನಮ್ಮ ಒಂದು ರಾಸಾಯನಿಕಗಳಿಗೆ ಹೋಗುವಂಥ ಪರಿಸ್ಥಿತಿ ಬಂತು. ಈಗ ನಾವು ಮತ್ತೆ ಸಾವಯವ ಕೃಷಿಗೆ ವಾಪಸ್ ಬರುವಂಥ ಪರಿಸ್ಥಿತಿ ಬಂದಿದೆ. ನಮ್ಮ ರಾಜ್ಯದಲ್ಲೇ ಸಾವಯವ ಕೃಷಿ ಮಿಷನ್ ಅಂತ ಒಂದು ಸಂಸ್ಥೆ ಇದೆ. ಈ ಸಂಸ್ಥೆ ಸಾವಯವ ಕೃಷಿ ಮಾಡಲಿಕ್ಕೆ ಒಂದು ಮಾರ್ಗದರ್ಶನ ಇರ್ಬೋದು, ಮತ್ತು ಅದರ ಒಂದು ಆಗುಹೋಗುಗಳ ಬಗ್ಗೆ ಅದೆಲ್ಲ ಪರಿಶೀಲನೆ ಮಾಡುತ್ತೆ. ತಾವು ಹೇಳ್ದಂಗೆ ನಮ್ಮ ಆಹಾರದಲ್ಲಿನೇ ಸಾಕಷ್ಟು ರಾಸಾಯನಿಕ ಅಂಶಗಳು ಇದಾವೆ ಅಂತ ಹೇಳಿದರೆ ಇದರ ಒಂದು ಮಹತ್ವ ಅಂದರೆ ಸಾವಯವ ಕೃಷಿ ಮಾಡೋದ್ರಿಂದ ಸಾವಯವ ಪದಾರ್ಥಗಳನ್ನು ಬಳಸಿ ನಾವು ಕೃಷಿಯಲ್ಲಿ ಉಪಯೋಗಿಸೋದ್ರಿಂದ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂದರೆ ಇದರ ಮಹತ್ವ ಏನು ಅಂತ ಹೇಳಿ. ಸಾವಯವ ಕೃಷಿ ಅಳವಡಿಕೆಯಿಂದ ನಾನು ಆವಾಗಲೇ ಹೇಳಿದೆ ನಮ್ಮ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ ಅಂದರೆ ಸುಧಾರಿಸುತ್ತೆ ಅಂತ ಹೇಳಿದ್ವಿ. ಯಾಕಂತ ಅಂದರೆ ಈಗ ಸಾವಯವ ಕೃಷಿಯಲ್ಲಿ ನಾವು ಏನಂದರೆ ವಿವಿಧ ಥರದ ಸಾವಯವ ಗೊಬ್ಬರಗಳನ್ನು ಬಳಸ್ತೀವಿ. ಉದಾಹರಣೆಗೆ ಎರೆಹುಳ ಗೊಬ್ಬರ ಆಗಿರ್ಬೋದು, ಹಸಿರೆಲೆ ಗೊಬ್ಬರ ಆಗಿರ್ಬೋದು, ಅಥವಾ ದ್ರವ ರೂಪದ ಜೈವಿಕ ಗೊಬ್ಬರಗಳು ಅಂತ ಹೇಳ್ತೀವಿ, ನೀವು ಕೇಳಿರ್ಬೋದು. ಪಂಚಗಾವ್ಯ ಆಗಿರ್ಬೋದು, ಜೀವಾಮೃತ ಆಗಿರ್ಬೋದು, ಇವನ್ನೆಲ್ಲ ವಿವಿಧ ರೀತಿಯ ಸಾವಯವ ಗೊಬ್ಬರಗಳನ್ನು ನಾವು ಮಣ್ಣಿಗೆ ಸೇರಿಸೋದ್ರಿಂದ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ವೃದ್ಧಿಯಾಗುತ್ತೆ, ಹಾಗೆ ಎರೆಹುಳುಗಳ ಸಂಖ್ಯೆಯೂ ಸಹ ನಮ್ಮ ಮಣ್ಣಿನಲ್ಲಿ ಜಾಸ್ತಿ ಆಗುತ್ತೆ. ಈಗ ಎರೆಹುಳುಗಳನ್ನು ನಾವು ರೈತರ ಮಿತ್ರ ಅಂತ ಹೇಳ್ತಿದ್ವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂತ ಅಂದರೆ ನಮ್ಮ ಹೊಲಗಳಲ್ಲಿ ನೋಡಿದ್ವಿ ಅಂತ ಅಂದರೆ ಎರೆಹುಳುಗಳ ಸಂಖ್ಯೆ ತುಂಬ ಗಣನೀಯವಾಗಿ ಕಡಿಮೆ ಆಗಿಬಿಟ್ಟಿದೆ. ಆದರೆ ಈ ಸಾವಯವ ಕೃಷಿನ ನಾವು ಅಳವಡಿಸ್ಕೊಳೋದ್ರಿಂದ ಏನಾಗ್ತಿದೆ ಅಂತ ಅಂದರೆ ಒಂದು ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಎರೆಹುಳುಗಳ ಸಂಖ್ಯೆ ನಮ್ಮ ಮಣ್ಣಿನಲ್ಲಿ ಜಾಸ್ತಿ ಆಗುತ್ತೆ, ಇದರಿಂದ ನಮ್ಮ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ. ಕೇವಲ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗೋದಲ್ಲದೆ ಏನು ನಾವು ಸಾವಯವ ಇಂಗಾಲ ಅಂತ ಹೇಳ್ತೀವಿ, ಅಂತಂದರೆ ಏನು ಈ ಸೂಕ್ಷ್ಮಾಣು ಜೀವಿಗಳಿಗೆ ಆಹಾರ ಸಾವಯವ ಇಂಗಾಲ, ಅದರ ಅಂಶನೂ ಸಹ ನಮ್ಮ ಮಣ್ಣಿನಲ್ಲಿ ಜಾಸ್ತಿ ಆಗುತ್ತೆ. ಇದರಿಂದ ಬೆಳೆಗಳ ಬೆಳವಣಿಗೆ ಚೆನ್ನಾಗಿರುತ್ತೆ, ಹಾಗೆ ಇಳುವರಿನೂ ಸಹ ಕ್ರಮೇಣ ವೃದ್ಧಿಯಾಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲದೆ ನಾನು ಆವಾಗಲೇ ಹೇಳಿದೆ ಏನು ಇತ್ತೀಚೆಗೆ ನಾವು ತಿಂತಿರುವ ಆಹಾರದಲ್ಲಿ ಕೀಟನಾಶಕಗಳ ಶೇಷಾಂಶ ಕಂಡು ಬರ್ತಾ ಇದೆ, ಅದನ್ನು ನಾವು ಸೇವಿಸೋದ್ರಿಂದ ಮನುಷ್ಯರ ಆರೋಗ್ಯದ ಮೇಲೆ ತುಂಬ ವ್ಯತಿರಿಕ್ತ ಪರಿಣಾಮ ಬೀಳ್ತಾ ಇದೆ, ನಾವು ವಿವಿಧ ರೋಗಗಳಿಗೆ ತುತ್ತಾಗೋದಕ್ಕೆ ಕಾರಣ ಆಗ್ತಾ ಇದೆ. ಸೊ ಈ ಸಾವಯವ ಕೃಷಿಯನ್ನು ನಾವು ಅಳವಡಿಸ್ಕೊಳ್ಳೋದ್ರಿಂದ ರಾಸಾಯನಿಕ ರಹಿತ ಗುಣಮಟ್ಟದ ಆಹಾರ ಉತ್ಪನ್ನಗಳನ್ನು ನಾವು ಬೆಳಿಬಹುದು. ಹಾಗೆನೇ ಸ್ಥಳೀಯವಾಗಿ ನಮ್ಮಲ್ಲಿ ಏನು ಸಂಪನ್ಮೂಲಗಳು ಲಭ್ಯತೆ ಇರ್ತಾವಲ್ಲ ಅವನ್ನೇ ಬಳಸ್ಕೊಂಡು ನಾವು ಗೊಬ್ಬರಗಳನ್ನು ಸಹ ತಯಾರು ಮಾಡ್ಕೋಬಹುದು, ಇಲ್ಲ ದ್ರವ ರೂಪದ ಗೊಬ್ಬರಗಳಾಗಿರ್ಬೋದು ಅಥವಾ ಇತರೆ ಸಾವಯವ ಗೊಬ್ಬರಗಳನ್ನು ಸಹ ನಾವು ತಯಾರು ಮಾಡಿಕೊಂಡು ನಮ್ಮ ಹೊಲದಲ್ಲೇ ಏನು ಸಿಗುತ್ತಾವಲ್ಲ ಸಂಪನ್ಮೂಲಗಳನ್ನು ಸದ್ಬಳಕೆ ಮಾಡ್ಕೋಬಹುದು. ಹಾಗೆ ಇದರಿಂದ ಏನಾಗುತ್ತೆ ಅಂತಂದರೆ ನಮ್ಮಲ್ಲಿರುವ ಸಂಪನ್ಮೂಲಗಳನ್ನೇ ಬಳಸ್ಕೊಂಡು ನಾವು ನಮ್ಮ ಬೆಳೆಗಳನ್ನು ಬೆಳೀತಾ ಇರೋದ್ರಿಂದ ಪರಿಸರ ಮಾಲಿನ್ಯನೂ ಸಹ ಕಡಿಮೆ ಆಗುತ್ತೆ, ಹಾಗೆ ನಾವು ಹೊರಗಿನ ಮಾರುಕಟ್ಟೆಯ ಮೇಲೆ ಅವಲಂಬಿತವಾಗುವುದು ಸಹ ಕಡಿಮೆ ಆಗುತ್ತೆ. ಸೊ ಸಾವಯವ ಕೃಷಿಯಿಂದ ನಾವು ಒಂದು ಒಳ್ಳೆ ಗುಣಮಟ್ಟದ ಆಹಾರ ಉತ್ಪಾದನೆಯ ಜೊತೆಗೆ ನಮ್ಮ ಪರಿಸರ ಮತ್ತು ನಮ್ಮ ಮಣ್ಣನ್ನು ಸಹ ನಾವು ಕಾಪಾಡ್ಕೋಬಹುದು. ಈಗ ನಾವು ಪ್ರತಿಯೊಬ್ಬರು ಹೇಳ್ತಿರ್ತೀವಿ ಸಾವಯವ ಕೃಷಿಗೆ ಬರ್ರಿ, ಸಾವಯವದಲ್ಲಿ ವ್ಯವಸಾಯ ಮಾಡಿರಿ ಅಂತೇಳಿ. ಅಂದರೆ ಇದರಿಂದ ಯಾವ ರೀತಿ ಉಪಯೋಗ ಆಗುತ್ತೆ ಮುಂದೆ, ಅಂದರೆ ನಮ್ಮ ಆರೋಗ್ಯದ ದೃಷ್ಟಿಯಿಂದ ಇರ್ಬೋದು, ನಮ್ಮ ಕೃಷಿಯನ್ನು ನಾವು ದೃಷ್ಟಿಯಲ್ಲಿ ಇಟ್ಕೊಂಡು ಉದ್ದೇಶದ ಬಗ್ಗೆ ಹೇಳಿ. ಮೊದಲನೇ ಉದ್ದೇಶ ನಾವು ಸಾವಯವ ಕೃಷಿದು ಏನನ್ಬೋದು ಅಂತಂದರೆ ಮುಂದಿನ ಪೀಳಿಗೆಗೆ ನಮ್ಮ ಮಣ್ಣಿನ ಆರೋಗ್ಯವನ್ನು ಕಾಪಾಡೋದು ಅಂತ ಹೇಳ್ಬೋದು. ಈ ಮಣ್ಣು ಈ ಸಂಪನ್ಮೂಲಗಳು ಇದ್ಯಾವುದು ನಮ್ದಲ್ಲ, ಇದನ್ನ ಸಾಲದ ರೂಪದಲ್ಲಿ ಪಡ್ಕೊಂಡಿದ್ದೀವಿ, ಅದನ್ನ ನಮ್ಮ ಮುಂದಿನ ಪೀಳಿಗೆಗೆ ನಾವು ಹಿಂದಿರುಗಿಸ್ಬೇಕು ಅನ್ನೋ ಒಂದು ಮಾತಿದೆ. ಅದೇ ಥರನೇ ಈಗ ಏನು ನಮ್ಮ ಮಣ್ಣಿನ ಆರೋಗ್ಯ ಆಗಿರ್ಬೋದು ಅಥವಾ ಪರಿಸರದ ಆರೋಗ್ಯ ದಿನದಿಂದ ಕ್ಷೀಣಿಸ್ತಾ ಇದೆ. ಹಾಗಾಗಿ ಈ ಸಾವಯವ ಕೃಷಿಯಿಂದ ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆಯ ಉತ್ತಮವಾದ ಆರೋಗ್ಯಕರ ಮಣ್ಣನ್ನು ಹಾಗೆ ಪರಿಸರವನ್ನು ನೀಡೋದು ಅನ್ನೋದಾಗಿದೆ. ಹಾಗೆ ಕೃಷಿಯಲ್ಲಿ ಏನು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ರಾಸಾಯನಿಕ ಕೀಟನಾಶಕಗಳ ಬಳಕೆ ಜಾಸ್ತಿ ಆಗ್ತಿದೆ, ಅಂಥ ರಾಸಾಯನಿಕ ಅಂಶಗಳನ್ನು ಕೃಷಿಯಲ್ಲಿ ಬಳಕೆ ಕಡಿಮೆ ಮಾಡೋದು ಅನ್ನೋದು ಇನ್ನೊಂದು ಉದ್ದೇಶ. ಹಾಗೆ ಕೃಷಿಯಲ್ಲಿ ಏನು ತ್ಯಾಜ್ಯಗಳು ಬರ್ತಾವಲ್ಲ ಅವುಗಳ ಸಮರ್ಪಕ ಬಳಕೆ, ಅಂದರೆ ಏನು ನಮ್ಮಲ್ಲಿರುವ ಸಂಪನ್ಮೂಲಗಳ ಸದ್ಬಳಕೆ ಅನ್ನೋದು ಒಂದು ಮುಖ್ಯ ಉದ್ದೇಶ ಆಗಿದೆ. ಅಂದರೆ ನಮ್ಮಲ್ಲಿರುವ ಸಂಪನ್ಮೂಲಗಳನ್ನೇ ಬಳಸಿಕೊಂಡು ನಾವು ಗೊಬ್ಬರಗಳನ್ನು ತಯಾರು ಮಾಡೋದಾಗಿರ್ಬೋದು ಅಥವಾ ಇತರೆ ದ್ರವ ರೂಪದ ಗೊಬ್ಬರಗಳನ್ನು ಬಳಸೋದು, ಅಂದರೆ ಯಾವುದೇ ವಸ್ತುಗಳು ಕೃಷಿ ತ್ಯಾಜ್ಯಗಳು ವೇಸ್ಟ್ ಆಗದೆ ಸದ್ಬಳಕೆ ಮಾಡಿಕೊಳ್ಳೋದು ಇನ್ನೊಂದು ಉದ್ದೇಶ. ಹಾಗೆ ಗ್ರಾಹಕರಿಗೆ ಗುಣಮಟ್ಟದ ಮತ್ತು ವಿಶ್ವಾಸಾರ್ಹ ಉತ್ಪನ್ನಗಳನ್ನು ಒದಗಿಸೋದು ಅಂತಂದ್ಬಿಟ್ಟು, ಅಂತಂದರೆ ಈಗ ಶೇಷಾಂಶ ರಹಿತ ಒಳ್ಳೆ ಗುಣಮಟ್ಟದ ಉತ್ಪನ್ನಗಳನ್ನು ನಾವು ಗ್ರಾಹಕರಿಗೆ ಒದಗಿಸುವುದು ಈ ಸಾವಯವ ಕೃಷಿಯ ಮುಖ್ಯ ಉದ್ದೇಶಗಳಾಗಿದ್ದಾವೆ. ಈ ಸಾವಯವ ಕೃಷಿಯಲ್ಲಿ ತಾವು ಹೇಳಿದ್ರಾಗಲೇ ಸಾವಯವ ಪರಿಕರಗಳನ್ನು ಬಳಸಿ ಕೃಷಿ ಮಾಡೋದು ಅಂತಂತೇಳಿ, ಸಾವಯವ ಪರಿಕರಗಳು ಅಂದರೆ ಯಾವ್ಯಾವು, ಅವು ಯಾವ ರೀತಿ ನಾವು ಬಳಸಬೇಕಾಗುತ್ತೆ? ಸಾವಯವ ಕೃಷಿಯಲ್ಲಿ ಬೇರೆ ಬೇರೆ ಥರದ ಕಾಂಪೊನೆಂಟ್ಸ್ಗಳನ್ನು ನಾವು ಬಳಸ್ಕೋಬಹುದು. ಮುಖ್ಯವಾಗಿ ಏನು ಅಂತಂದರೆ ಬೇಸಾಯ ಕ್ರಮಗಳಲ್ಲಿನ ಬದಲಾವಣೆ, ಅಂದರೆ ನಾವು ಭೂಮಿ ಸಿದ್ಧತೆ ಕಡೆ ಹೆಚ್ಚಿನ ಗಮನ ಕೊಟ್ಟರೆ ಒಂದು ಕೀಟ ರೋಗ ಬಾಧೆಗಳನ್ನು ಸಹ ಕಡಿಮೆ ಮಾಡ್ಬೋದು. ಅಂದರೆ ಆಳವಾಗಿ ಉಳುಮೆ ಮಾಡೋದಿರ್ಬೋದು, ಇದರಿಂದ ಏನಾಗುತ್ತೆ ಆಳವಾಗಿ ನಾವು ಸರಿಯಾದ ಸಮಯಕ್ಕೆ ಉಳುಮೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಕೀಟ ಹಾಗೂ ರೋಗಗಳ ಬಾಧೆ ಕಡಿಮೆ ಆಗುತ್ತೆ. ಅಂದರೆ ಏನು ಕೀಟಗಳು ಮಣ್ಣಿನಲ್ಲಿ ಮೊಟ್ಟೆ ಇಟ್ಟಿರ್ತವೆ, ಅವುಗಳನ್ನು ಆಳವಾಗಿ ಉಳುಮೆ ಮಾಡೋದ್ರಿಂದ ಅವು ಬಿಸಿಲಿಗೆ ಒಟ್ಕೊಳ್ತವೆ, ಇಲ್ಲಾಂದರೆ ಪಕ್ಷಿಗಳು ಹುಳಗಳನ್ನು ಅಥವಾ ಮೊಟ್ಟೆಗಳನ್ನು ಆಯ್ದುಕೊಂಡು ತಿನ್ನೋದ್ರಿಂದ ಕೀಟ ಹಾಗೆ ರೋಗದ ಬಾಧೆನೂ ಸಹ ಕಡಿಮೆ ಆಗುತ್ತೆ. ಹಾಗೆ ಬೇಸಿಗೆ ಉಳುಮೆ ಅಥವಾ ಮಾಗಿ ಉಳುಮೆನ ನಾವು ಮಾಡೋದ್ರಿಂದ ಕೀಟ ರೋಗಗಳ ಹತೋಟಿಯ ಜೊತೆಗೆ ಏನು ಬಿದ್ದಂತಹ ಮಳೆ ನೀರು ಇಂಗ್ಬಿಟ್ಟು ನೀರಿನ ಸಂರಕ್ಷಣೆಯೂ ಸಹ ಆಗುತ್ತೆ. ಹಾಗೆ ಸರಿಯಾದ ಸಮಯಕ್ಕೆ ಅಂದರೆ ಬಿತ್ತನೆಗೂ 15-20 ದಿನಗಳ ಮುಂಚಿತವಾಗಿ ಮಣ್ಣಿಗೆ ನಾವು ತಿಪ್ಪೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಇದನ್ನು ಭೂಮಿಗೆ ಸೇರಿಸೋದಾಗಿರ್ಬೋದು. ಇದರಿಂದ ಏನಾಗುತ್ತೆ ಅಂತ ಅಂದರೆ ಸೇರಿಸಿದಂತಹ ತಿಪ್ಪೆ ಗೊಬ್ಬರ ಚೆನ್ನಾಗಿ ಕಳೆಯುತ್ತೆ. ನಾವು ಏನು ಬಿತ್ತನೆ ಮಾಡ್ತೀವಲ್ಲ ಇಮಿಡಿಯೇಟಾಗಿ ನಮಗೆ ಏನಾಗುತ್ತೆ ಅಂದರೆ ಆ ಗೊಬ್ಬರದಲ್ಲಿರುವ ಸತ್ವ ನಮ್ಮ ಬೆಳೆಗಳಿಗೆ ಸಿಗೋ ಥರ ಆಗುತ್ತೆ. ಹಾಗೆ ಇನ್ನೊಂದು ಅಂದರೆ ಬೆಳೆ ಪರಿವರ್ತನೆ. ಬೆಳೆ ಪರಿವರ್ತನೆ ಅಂತಂದರೆ ಬೇರೆ ಬೇರೆ ಬೆಳೆಗಳನ್ನು ರೊಟೇಷನ್ ಬೇಸಿಸ್ ಮೇಲೆ ಬೆಳೆಯುವಂಥದ್ದು. ಈಗ ಮೆಕ್ಕೆಜೋಳ ಬೆಳಿತೀವಿ, ನೆಕ್ಸ್ಟು ಮೆಕ್ಕೆಜೋಳದ ಬದಲಾಗಿ ನಂತರದ ಬೆಳೆಯಾಗಿ ಶೇಂಗಾ ಬೆಳೆನ ಬೆಳಿತೀವಿ. ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ವಿವಿಧ ಬೆಳೆಗಳನ್ನು ಏಕಧಾನ್ಯ ಬೆಳೆಗಳ ನಂತರ ದ್ವಿದಳ ಧಾನ್ಯಗಳನ್ನು ಬೆಳೆಯೋದ್ರಿಂದ ಏನಾಗುತ್ತೆ ಅಂತ ಅಂದರೆ ನಮ್ಮ ಮಣ್ಣಿನ ಫಲವತ್ತತೆ ವೃದ್ಧಿಯಾಗುತ್ತೆ. ನಂತರ ಏನು ಅಂತಂದರೆ ಮಿಶ್ರ ಬೆಳೆ ಪದ್ಧತಿಗಳನ್ನು ಸಹ ನಾವು ಅಳವಡಿಸ್ಕೋಬಹುದು. ಹೀಗೆ ಬೇರೆ ಬೇರೆ ಬೆಳೆಗಳನ್ನು ಬೆಳೆಯೋದ್ರಿಂದ ಕೀಟ ಹಾಗೂ ರೋಗಗಳ ಹತೋಟಿನೂ ಆಗುತ್ತೆ, ಅದರ ಜೊತೆಗೆ ನಮ್ಮ ಮಣ್ಣಿನ ಫಲವತ್ತತೆಯೂ ಸಹ ಜಾಸ್ತಿ ಆಗುತ್ತೆ. ಇದರ ನಂತರ ನಾವು ಹಸಿರೆಲೆ ಗೊಬ್ಬರಗಳ ಬಳಕೆ ಅಂತ ಹೇಳ್ತೀವಿ. ಒಂದು ಅಲ್ಲೇ ಭೂಮಿಯಲ್ಲೇನೇ ಈಗ ಡಯಂಚ ಸೆಣಬು ಈ ಥರ ಬೆಳೆಗಳನ್ನು ಅಲ್ಲೇ ನಮ್ಮ ಜಮೀನಿನಲ್ಲಿನೇ ಬೆಳೆದ್ಬಿಟ್ಟು ಹೂ ಬಿಡುವ ಹಂತದಲ್ಲಿ ಮುರೆ ಹೊಡೆದ್ಬಿಟ್ಟು ಭೂಮಿಗೆ ಸೇರಿಸ್ಬೋದು. ಅಲ್ಲಿ ಏನಾದರೂ ಬೆಳೆ ಬೆಳೀಲಿಕ್ಕೆ ಸಾಧ್ಯವಾಗಿಲ್ಲ ಅಂತಂದರೆ ಗ್ಲೈರಿಸೀಡಿಯಾ, ಪೊಂಗೆಮಿಯಾ ಈ ಥರ ವಿವಿಧ ಹಸಿರೆಲೆ ಗಿಡಗಳ ಎಲೆಗಳನ್ನು ತಂದು ನಮ್ಮ ಹೊಲಗಳಿಗೆ ಹಾಕಿ ಹೊಲವನ್ನು ಉಳುಮೆ ಮಾಡೋದ್ರಿಂದ ಅಂದರೆ ಹಸಿರೆಲೆ ಗೊಬ್ಬರಗಳನ್ನು ನಾವು ಭೂಮಿಗೆ ಸೇರಿಸ್ಬೋದು. ಇದರಿಂದ ಏನಾಗುತ್ತೆ ಅಂದರೆ ಸಾವಯವ ಇಂಗಾಲದ ಅಂಶ ನಮ್ಮ ಮಣ್ಣಿನಲ್ಲಿ ಹೆಚ್ಚಾಗುತ್ತೆ. ಇದಲ್ಲದೆ ವಿವಿಧ ಸಾವಯವ ಗೊಬ್ಬರಗಳನ್ನು ನಾವು ತಯಾರು ಮಾಡ್ಕೋಬೋದು. ಒಂದು ತಿಪ್ಪೆ ಗೊಬ್ಬರ ಏನಿರುತ್ತೆ ನಮ್ಮ ತಿಪ್ಪೆಯಿಂದ ತಂದು 15 ದಿನಗಳ ಮುಂಚಿತವಾಗಿ ನಮ್ಮ ಭೂಮಿಗೆ ಸೇರಿಸುವಂಥದ್ದಾಗಿರ್ಬೋದು. ಇಲ್ಲಾಂತಂದರೆ ಎರೆಹುಳು ತೊಟ್ಟಿಗಳ ನಿರ್ಮಾಣ ಮಾಡಿಕೊಂಡು ಎರೆಹುಳು ಗೊಬ್ಬರನ ನಾವು ತಯಾರಿಸ್ಕೋಬೋದು. ಇಲ್ಲಾಂತಂದರೆ ಬೇರೆ ಬೇರೆ ವಿಧಾನಗಳಿಂದ ನಾವು ಕಾಂಪೋಸ್ಟ್ ಗೊಬ್ಬರವನ್ನು ನಮ್ಮ ಅಲ್ಲಿ ಏನು ಕೃಷಿ ತ್ಯಾಜ್ಯಗಳಿರ್ತಾವಲ್ಲ ಅವುಗಳನ್ನೇ ಬಳಸ್ಕೊಂಡು ನಾವು ಕಾಂಪೋಸ್ಟನ್ನು ಸಹ ತಯಾರು ಮಾಡ್ಕೋಬೋದು. ಇದ್ರ ಜೊತೆಗೆ ಕುರಿ ಅಥವಾ ಕೋಳಿ ಗೊಬ್ಬರ ಈ ಥರ ಬೇರೆ ಬೇರೆ ಏನು ಗೊಬ್ಬರಗಳು ಸಿಗ್ತಾವಲ್ಲ ಸಾವಯವ ಗೊಬ್ಬರಗಳು ಎಲ್ಲ ಗೊಬ್ಬರಗಳನ್ನು ನಾವು ಬಳಸ್ಬೋದು. ಇದರ ಜೊತೆಗೆ ಇನ್ನೊಂದು ಏನು ಅಂತಂದರೆ ಜೈವಿಕ ಗೊಬ್ಬರಗಳು ಅಂತಂದು ಸಿಗ್ತವೆ ನಮಗೆ. ಈಗ ಎಷ್ಟೋ ಜನ ರೈತರು ಬಳಸೋದಿಲ್ಲ ಜೈವಿಕ ಗೊಬ್ಬರಗಳನ್ನು, ಆದರೆ ಸಾವಯವ ಕೃಷಿಯಲ್ಲಿ ಜೈವಿಕ ಗೊಬ್ಬರಗಳು ಮಹತ್ವದ ಪಾತ್ರ ವಹಿಸ್ತವೆ. ಇವೆಲ್ಲ ಏನಂತಂದರೆ ಲೋ ಕಾಸ್ಟ್ ಟೆಕ್ನಾಲಜೀಸ್ ಅಂತ ಹೇಳ್ತೀವಿ. ನಾವು ಜಾಸ್ತಿ ಅಂದರೆ ಒಂದು 50 ರೂಪಾಯಿ ಖರ್ಚು ಮಾಡಿದ್ರೆ ಅದರ ಉಪಯೋಗ ತುಂಬ ಇದೆ. ದ್ವಿದಳ ಧಾನ್ಯಗಳಲ್ಲಾದರೆ ನಾವು ರೈಸೋಬಿಯಂ ಜೈವಿಕ ಗೊಬ್ಬರವನ್ನು ಬಳಸ್ಬೋದು. ಏಕಧಾನ್ಯ ಬೆಳೆಗಳಾಯಿತು ಅಂತಂದರೆ ಅಜೋಸ್ಪೈರುಲಮ್, ಅಜೋಟೋಬ್ಯಾಕ್ಟರ್ ಈ ಥರ ಜೈವಿಕ ಗೊಬ್ಬರಗಳನ್ನು ನಾವು ಬಳಸ್ಬೋದು. ಇವು ಏನ್ ಮಾಡ್ತವೆ ಅಂತಂದ್ರೆ ನಮ್ಮ ವಾತಾವರಣದಲ್ಲಿರುವ ಸಾರಜನಕ ಅಂಶಗಳನ್ನ ಭೂಮಿಗೆ ಸೇರಿಸಲಿಕ್ಕೆ ನಮಗೆ ಉಪಯೋಗ ಮಾಡ್ತವೆ. ಇದರಿಂದ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ, ಹಾಗೆ ರಾಸಾಯನಿಕ ಗೊಬ್ಬರಗಳ ಮೇಲೆ ಅವಲಂಬನೆ ಆಗೋದು ಸಹ ಕಡಿಮೆ ಆಗುತ್ತೆ. ಇದರ ಜೊತೆಗೆ ಈ ಜೈವಿಕ ಗೊಬ್ಬರಗಳನ್ನ ನಾವು ಬೀಜೋಪಚಾರ ಮಾಡುವಂತಹ ಸಮಯದಲ್ಲಿನೂ ಉಪಯೋಗಿಸ್ಬೋದು. ಇಲ್ಲ ನಾಟಿ ಮಾಡುವಂತಹ ಬೆಳೆಗಳಾದ್ರೆ ನಾಟಿ ಮಾಡುವ ಸಮಯದಲ್ಲಿ ಗಿಡಗಳ ಬೇರುಗಳನ್ನ ಈ ಜೈವಿಕ ಗೊಬ್ಬರಗಳ ದ್ರಾವಣದಲ್ಲಿ ಅದ್ದಿಬಿಟ್ಟು ಸಹ ನಾವು ನಾಟಿಗೆ ಬಳಸ್ಬೋದು. ಇಷ್ಟೇ ಅಲ್ಲದೆ ಏನು ದ್ರವ ರೂಪದ ಜೈವಿಕ ಗೊಬ್ಬರಗಳು ಅಂತಂದು ಸಿಗ್ತವೆ, ಅಂದರೆ ದ್ರವ ರೂಪದ ಗೊಬ್ಬರಗಳು ನೀವು ಕೇಳಿರ್ಬೋದು, ಪಂಚಗಾವ್ಯ ಆಗಿರ್ಬೋದು, ಜೀವಾಮೃತ, ಹೀಗೆ ನಮ್ಮಲ್ಲೇ ನಮ್ಮ ರೈತರ ಮನೆಯಲ್ಲಿಯೇ ಸಿಗುವಂತಹ ಅಂದರೆ ಸಗಣಿ ಆಗಿರ್ಬೋದು, ಗಂಜಲ ಆಗಿರ್ಬೋದು, ಬೆಲ್ಲ, ಯಾವುದಾದ್ರೂ ದ್ವಿದಳ ಧಾನ್ಯಗಳ ಹಿಟ್ಟು, ಹೀಗೆ ಸುಲಭವಾಗಿ ಸಿಗುವಂತಹ ಪರಿಕರಗಳನ್ನು ಬಳಸಿಕೊಂಡು ನಾವು ಬೀಜಾಮೃತ, ಪಂಚಗಾವ್ಯ, ಈ ಥರ ವಿವಿಧ ದ್ರವ ರೂಪದ ಗೊಬ್ಬರಗಳನ್ನು ಸಹ ಬಳಸ್ಕೋಬಹುದು. ಈಗ ಸಾವಯವ ಕೃಷಿಯಲ್ಲಿ ತೊಡಗಿಕೊಂಡಿರುವಂಥ ನಮ್ಮ ರೈತ ಬಾಂಧವರು ತಮ್ಮ ಕೃಷಿ ಒಂದು ಚಟುವಟಿಕೆ ಸಂದರ್ಭದಲ್ಲಿ ಸಸ್ಯ ಸಂರಕ್ಷಣೆಯನ್ನು ಯಾವ ರೀತಿ ಮಾಡಬೇಕಾಗುತ್ತೆ? ಇವಾಗ ಮಾಮೂಲಿ ಕೃಷಿ ಪದ್ಧತಿಗೆ ಹೋಲಿಸಿದ್ರೆ ಸಾವಯವ ಕೃಷಿ ಪದ್ಧತಿಯಲ್ಲಿ ಸಸ್ಯ ಸಂರಕ್ಷಣೆ ಹೇಗೆ ಮಾಡೋದು ಅಂತಂದ್ಬಿಟ್ಟು ತುಂಬ ಜನ ರೈತರು ನಮಗೆ ಕೇಳ್ತಾ ಇರ್ತಾರೆ. ನಾನು ಅವಾಗಲೇ ಹೇಳಿದಂಗೆ ನಮ್ಮ ಬೇಸಾಯ ಕ್ರಮಗಳಲ್ಲಿ ಏನಾದರೂ ನಾವು ಬದಲಾವಣೆ ಮಾಡಿಕೊಂಡ್ರೆ ಇಲ್ಲೂ ಸಹ ಸುಲಭವಾಗಿ ನಾವು ಸಸ್ಯ ಸಂರಕ್ಷಣೆ ಮಾಡ್ಬೋದು. ಅಂದರೆ ಅಂತರ ಬೇಸಾಯನ ಮಾಡ್ತಾ ಇರೋದು, ಆಮೇಲೆ ಬದುಗಳಲ್ಲಿ ಎಲ್ಲಾನು ಸ್ವಚ್ಛವಾಗಿ ಇಟ್ಕೊಳ್ಳೋದ್ರಿಂದ ನಾವು ಕೀಟ ಹಾಗೂ ರೋಗಗಳ ಬಾಧೆನ ಕಡಿಮೆ ಮಾಡ್ಬೋದು. ಹಾಗೆ ಅಲ್ಲಲ್ಲಿ ನಮ್ಮ ಜಮೀನುಗಳಲ್ಲಿ ಪಕ್ಷಿ ಸೂಚಕ ಅಂತ ಹೇಳ್ತೀವಿ, ಅಂದರೆ ಅಲ್ಲಲ್ಲಿ ಕವಲೊಡೆದ ರಂಬೆಗಳನ್ನು ಇಡೋದ್ರಿಂದ ಅದ್ರ ಮೇಲೆ ಪಕ್ಷಿಗಳು ಕೂತು ಹುಳಗಳನ್ನು ಆಯ್ದುಕೊಂಡು ತಿಂತಾ ಇರ್ತವೆ. ಹಾಗೆನೇ ಪ್ರಕೃತಿಯಲ್ಲಿ ಏನಿರುತ್ತೆ ಅಂದರೆ ಒಂಥರ ಜೈವಿಕ ಸರಪಳಿ ಇರ್ತವೆ. ಕೆಲವೊಂದು ಅಪಾಯಕಾರಿ ಕೀಟಗಳನ್ನು ತಿಂದು ಬದುಕುವ ರೈತರಿಗೆ ತುಂಬ ಪರೋಪಕಾರಿಯಾಗಿರುವ ಕೀಟಗಳು ಇರ್ತವೆ. ನಾವು ಹೇಳಬೇಕಂದ್ರೆ ಈಗ ಗುಲ್ಗಂಜಿ ಹುಳುಗಳಾಗಿರ್ಬೋದು, ಅಪ್ಸರೆ ಕೀಟ, ಜೇಡ, ಈ ಥರ ಏನು ಇರ್ತವಲ್ಲ, ಇವು ಹೆಚ್ಚಾದ ಸಂಖ್ಯೆಯಲ್ಲಿ ಇದ್ದಷ್ಟು ಸಹ ಅವು ಕೀಟ ಹಾಗೆ ರೋಗಗಳ ಹತೋಟಿಗೆ ನಮಗೆ ಉಪಯೋಗ ಆಗ್ತವೆ. ಇಷ್ಟು ಈಗ ಟೊಂಗೆಗಳನ್ನ ಇಡ್ತೀವಿ ಅಥವಾ ಅಂತರ ಬೇಸಾಯ ಮಾಡ್ತೀವಿ, ಆದ್ರೂ ನಮ್ಮ ಜಮೀನಿನಲ್ಲಿ ರೋಗ ಬಾಧೆ ಕಾಣಿಸ್ತು ಅಂತಂದ್ರೆ ನಾವು ಸಸ್ಯಜನ್ಯ ಕೀಟನಾಶಕಗಳನ್ನು ಸಹ ಬಳಸ್ಬೋದು. ಎಲೆ ತಿನ್ನುವ ಹುಳುವಿನ ಬಾಧೆ ಏನಾದ್ರೂ ನಮ್ಮ ಜಮೀನಿನಲ್ಲಿ ಕಾಣಿಸ್ತು ಅಂತಂದ್ರೆ ಒಂದು 50 ಗ್ರಾಂ ಅರಿಶಿನ ಪುಡಿ ಇದನ್ನ 1 ಲೀಟರ್ ಹಸುವಿನ ಗಂಜಲದಲ್ಲಿ 2 ದಿನಗಳ ಕಾಲ ನೆನೆಸಿ 2 ದಿನಗಳ ನಂತರ ಈ ಮಿಶ್ರಣವನ್ನ ಒಂದು 5 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡೋದ್ರಿಂದ ಎಲೆ ತಿನ್ನುವ ಹುಳುವಿನ ಕೀಟದ ಬಾಧೆ ನಮಗೆ ಕಡಿಮೆ ಬರುತ್ತೆ. ಹಾಗೆ ಈಗ ದ್ವಿದಳ ಧಾನ್ಯಗಳಲ್ಲಿ ಇದು ಆಯ್ತು ಅಂದ್ರೆ ಕಾಯಿ ಕೊರಕ ಹುಳು ಅಥವಾ ಕಂಬಳಿ ಹುಳುವಿನ ಬಾಧೆ ಹೆಚ್ಚಾಗಿ ಕಾಣಿಸುತ್ತೆ. ಇದಕ್ಕೆ ಏನು ಅಂತಂದ್ರೆ ಒಂದು 25 ಗ್ರಾಂ ಮೆಣಸಿನಕಾಯಿ ಏನಿರುತ್ತೆ ಅದರ ಜೊತೆಗೆ ಒಂದು 60 ಗ್ರಾಂ ಉಪ್ಪನ್ನ ನುಣ್ಣಗೆ ಅರೆದು ಒಂದು 1/2 ದಿನ ಅಂದ್ರೆ 12 ಗಂಟೆಗಳ ಕಾಲ ನೆನೆಸಿ ಆ ಮಿಶ್ರಣವನ್ನು ಒಂದು 8 ಲೀಟರ್ ನೀರಿನಲ್ಲಿ ನಾವು ಬೆರೆಸಿ ಸಿಂಪರಣೆ ಮಾಡಿದ್ರೆ ಕಂಬಳಿ ಹುಳು ಅಥವಾ ಕಾಯಿ ಕೊರಕ ಹುಳುವಿನ ಬಾಧೆ ಕಡಿಮೆ ಆಗುತ್ತೆ. ಇಷ್ಟೇ ಅಲ್ಲದೆ ಏನು ಅಂತಂದ್ರೆ ನಮಗೆಲ್ಲ ಗೊತ್ತಿರೋ ಹಾಗೆ ಬೇವಿನ ಕಷಾಯ ಆಗಿರ್ಬೋದು ಅಥವಾ ಬೇವಿನ ಎಣ್ಣೆ ಅವನ್ನೂ ಸಹ ನಾವು ಬಳಸ್ಬೋದು. ಸಾವಯವ ಕೃಷಿಯ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದರೆ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಇಲ್ಲ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಇಲ್ಲ ಅಂತಂದರೆ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಯ ವಿಷಯ ತಜ್ಞ ಅಂದರೆ ನಾನು ನನ್ನ ಮೊಬೈಲ್ ಸಂಖ್ಯೆ 8277931105 ಮತ್ತೊಮ್ಮೆ ನನ್ನ ಮೊಬೈಲ್ ಸಂಖ್ಯೆ 8277931105 ಈ ಸಂಖ್ಯೆಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನ ತಿಳಿದುಕೊಳ್ಬೇಕಾಗಿ ಕೋರುತ್ತೇನೆ. ತುಂಬಾ ಧನ್ಯವಾದ ಮೇಡಮ್, ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ ಸಾವಯವ ಕೃಷಿಯ ಮಹತ್ವದ ಬಗ್ಗೆ, ಆಮೇಲೆ ಅದ್ರ ಉದ್ದೇಶ, ಅದರಲ್ಲಿ ಏನೆಲ್ಲ ಒಂದು ಕ್ರಮಗಳನ್ನು ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರೆ. ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ರೈತ ಬಾಂಧವರು ಸಾಕಷ್ಟು ರಾಸಾಯನಿಕಗಳನ್ನು ಬಳಸಿ ಒಂದು ಕಡೆ ಖರ್ಚು ಹೆಚ್ಚು ಮಾಡ್ಕೊತಿದ್ದಾರೆ, ಕೆಲವು ಕಡೆ ಭೂಮಿಯ ಫಲವತ್ತತೆ ಹಾಳಾಗ್ತಿದೆ, ಬೆಳೆದಂತೆ ಬೆಳೆ ಕೈಗೆ ಸಿಗ್ತಾ ಇಲ್ಲ, ಇಂತಹ ಒಂದು ಪರಿಸ್ಥಿತಿ ಈಗ ನಿರ್ಮಾಣ ಆಗ್ತಾ ಇದೆ. ಈ ಸಾವಯವ ಒಂದು ಪದ್ಧತಿ ಅಳವಡಿಸ್ಕೊಳ್ಳೋದ್ರಿಂದ ಆರೋಗ್ಯಕ್ಕೆ ಉತ್ತಮವಾದ ಆಹಾರನೂ ಕೊಡ್ಬೋದು, ನಮ್ಮ ಖರ್ಚನ್ನು ಕಡಿಮೆ ಮಾಡ್ಕೋಬಹುದು ಅಂತ ಹೇಳ್ಬೋದು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಸಾವಯವ ಕೃಷಿಯ ಮಹತ್ವ ಕುರಿತು ದಾವಣಗೆರೆ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಎಎಸ್ ಪ್ರತಿಮಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಕಾರ್ಯಕ್ರಮದ ಸಂಯೋಜನೆ ಬಿಎಂ ಪ್ರತಿಭಾ, ಸಹಾಯಕ ಕೃಷಿ ನಿರ್ದೇಶಕರು ದಾವಣಗೆರೆ. ಇನ್ನು ಇಂದಿನ ಪ್ರಶ್ನೆ ಹೀಗಿದೆ, ರೈತನ ಮಿತ್ರ ಯಾವುದು? ಪ್ರಶ್ನೆ ಮತ್ತೊಮ್ಮೆ, ರೈತನ ಮಿತ್ರ ಯಾವುದು? ಪ್ರಶ್ನೆ ಕೇಳಿಸಿಕೊಂಡ್ರಲ್ವಾ? ಪ್ರಶ್ನೆಗೆ ಸರಿ ಉತ್ತರಿಸುವುದರ ಜೊತೆಗೆ ಕಾರ್ಯಕ್ರಮ ಹೇಗಿತ್ತು ಅಂತ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ.